ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬಹುದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೆ? ಈಗ ಕಳಿಸ್ತೀನಿ ಸಾಹೇಬ್ರ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಬೀದರ್ ಉತ್ಸವ 2023 ಜನವರಿ 7, 8 ಮತ್ತು 9 ರಂದು ಬೀದರ್ ಕೋಟೆ ಆವರಣದಲ್ಲಿ ಸಾಂಸ್ಕೃತಿಕ ರಂಗವೈಭವ. ಬೀದರ್ ಉತ್ಸವದಲ್ಲಿ ಶಿವರಾಜ್ ಕುಮಾರ್, ಸುದೀಪ್, ವಿಜಯ್ ಪ್ರಕಾಶ್, ಧನಂಜಯ, ಸುಖವಿಂದರ್ ಸಿಂಗ್, ಕುಮಾರ್ ಸಾನು, ಆಶಿಕ್ ಕೌರ್, ಅನುರಾಧ ಭಟ್, ಸಂಜಿತ್ ಹೆಗಡೆ, ಮಂಗ್ಲಿ ಮತ್ತು ವೀರ್ ಸಮರ್. ಪ್ರತಿದಿನ ಸಾಯಂಕಾಲ 7:15 ಮನೋರಂಜನಾ ಕಾರ್ಯಕ್ರಮ. ಬೀದರ್ ಉತ್ಸವ 2023. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ನಿತ್ಯ ಮೇಘ ಸಂದೇಶ ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 35%. ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 10% ಅನ್ನುವಂತಹ ಸೂಚನೆ ಅದ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಅಲ್ಲಲ್ಲಿ ಈ ಜಿಲ್ಲೆಗಳಲ್ಲಿ ಮೋಡ ಕಾಣಿಸಿಕೊಳ್ಳಬಹುದು ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಮೋಡ ಮುಸುಕಿದಂತಹ ವಾತಾವರಣ ಕೂಡ ಇರಬಹುದಾಗ್ಯದ ಅಂತೇಳಿ ಸೂಚನೆ ಅದ. ಉಳಿದ ಜಿಲ್ಲೆಗಳು ಅಂತಂದ್ರೆ ವಿಜಯಪುರ, ಕೊಪ್ಪಳ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಬನ್ನಿ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಕಾಯಕ ಶಕ್ತಿ, ಕಾಯಕ ಶಕ್ತಿ, ಕಾಯಕ ಶಕ್ತಿ ಮಾಡೋ ಕಾಯಕ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಕುರಿತು ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಸರಣಿ. ನರೇಗಾ ಯೋಜನೆಯಲ್ಲಿ ಅರಣ್ಯ ಇಲಾಖೆಯ ಪಾತ್ರ, ಈ ವಿಷಯ ಕುರಿತು ಇಂದು ಭಾಗವಹಿಸುತ್ತಿದ್ದಾರೆ ಕಲಬುರಗಿಯ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂಎಲ್ ಭಾವಿಕಟ್ಟಿ ಹಾಗೂ ಚಿತ್ತಾಪುರ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಕುಮಾರಿ ನೀಲಗಂಗಾ ಬಬ್ಲಾದ್. ನಡೆಸಿಕೊಡುವವರು ಸಂಗಮೇಶ್. ನರೇಗಾ ಯೋಜನೆಯಲ್ಲಿ ಅರಣ್ಯ ಇಲಾಖೆಯ ಪಾತ್ರದ ಕುರಿತು ತಮ್ಮಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2959986 ಮತ್ತು 2959987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕಾಯಕ ಶಕ್ತಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನರೇಗಾ ಯೋಜನೆಯಲ್ಲಿ ಅರಣ್ಯ ಇಲಾಖೆಯ ಪಾತ್ರ ಈ ವಿಷಯವಾಗಿ ಮಾತನಾಡಲಿದ್ದೇವೆ. ಅತಿಥಿಗಳೆಲ್ಲ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಮೊದಲಿಗೆ ಎಂಎಲ್ ಬಾವಿಕಟ್ಟಿ ಸರ್ ಇದ್ದಾರೆ, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಸಾಮಾಜಿಕ ಅರಣ್ಯ ಕಲಬುರಗಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಚಿತ್ತಾಪುರ ತಾಲೂಕಿನ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಕುಮಾರಿ ನೀಲಗಂಗಾ ಬಬ್ಲಾದ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರತಿ ವಾರದಂತೆ ನಮ್ಮೊಂದಿಗೆ ಸಿದ್ದರಾಮ್ ಕೆರೂರ್ ಸರ್ ಇದ್ದಾರೆ, ಜಿಲ್ಲಾ ಐಎಸಿ ಸಂಯೋಜಕರು ಜೆಡ್ ಪಿ ಕಲಬುರಗಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆರಂಭದಲ್ಲಿ ಬಾವಿಕಟ್ಟಿ ಸರ್, ನಿಮ್ಮಿಂದ ಪ್ರಾರಂಭ ಮಾಡೋದಾದ್ರೆ ಹೇಳಿ ಸರ್, ಅರಣ್ಯ ಇಲಾಖೆ ನರೇಗಾ ಯೋಜನೆಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ? ಸಾಮಾಜೀಕರಣೆ ವತಿಯಿಂದ ಪ್ರತಿ ತಾಲೂಕು ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಲಿಗಾಗಿ ಜನರು ಅರ್ಜಿಯನ್ನು ಸಲ್ಲಿಸಿದಾಗ ಸಾಮಾಜಿಕರಣ್ಯ ವತಿಯಿಂದ ಪ್ರತಿ ಗ್ರಾಮದಲ್ಲಿ ಏನು ಕೂಲಿ ಜನರಿಗೆ ಕೆಲಸ ಕೊಡಬೇಕಾಗಿರ್ತದ ಅದನ್ನು ನಾವು ಅರಣ್ಯೀಕರಣ ಮಾಡೋದ್ರೊಂದಿಗೆ ಆ ಕೆಲಸವನ್ನು ನಾವು ಕೊಡ್ತೀವಿ. ಅದರ ಜೊತೆಗೆ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತೇಳಿ ಏನು ಅರಣ್ಯ ಪ್ರದೇಶ ಆಗಲಿ ಅಥವಾ ಸರ್ಕಾರಿ ಜಮೀನಾಗಲಿ ಅಲ್ಲಿ ಟ್ರೆಂಚ್ಗಳನ್ನು ತೋಡೋದಾಗಲಿ ಮತ್ತು ಕೃಷಿ ಅರಣ್ಯ ಮಾಡಿಕೊಳ್ಳಲಿಕ್ಕೆ ರೈತರು ಅವರು ಆಸಕ್ತಿ ವಹಿಸಿ ಮುಂದೆ ಬಂದಲ್ಲಿ ಅವರಿಗೆ ಆ ಕೃಷಿ ಅರಣ್ಯದಲ್ಲಿ ಗಿಡಗಳನ್ನು ಹಚ್ಚಿಕೊಳ್ಳಲಿಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಆ ಗಿಡ ಹಚ್ಚಿಕೊಳ್ಳಿಕ್ಕೆ ಏನು ಖರ್ಚಾಗ್ತಾ ಇದೆ ಅದನ್ನು MR ಹಾಕಿಬಿಟ್ಟು ಅದನ್ನು ಅವ್ರಿಗೆ ನೇರವಾಗಿ ಪೇಮೆಂಟ್ ಮಾಡೋಕೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಈಗ ಕೃಷಿ ಅರಣ್ಯ ಬಗ್ಗೆ ತಾವು ಹೇಳ್ತಾ ಇದ್ರಿ, ಯಾವೆಲ್ಲ ಜಾತಿಯ ಸಸಿಗಳನ್ನ ರೈತರು ನೆಡಲಿಕ್ಕೆ ಅವಕಾಶ ಇದೆ ಸರ್ ಈ ಯೋಜನೆಯಲ್ಲಿ? ಮುಖ್ಯವಾಗಿ ಈ ನರೇಗಾ ಯೋಜನೆಯಲ್ಲಿ ಯಾವುದು ಇದನ್ನೇ ಸಸಿ ನೆಡಬೇಕು ಅದನ್ನೇ ಸಸಿ ನೆಡಬೇಕಂತ ಇದೇನು ಇದು ಇಲ್ಲ. ಈ ನಮ್ಮ ಭಾಗದಲ್ಲಿ ನಮ್ಮ ಹವಾಮಾನ ಮತ್ತು ನಮ್ಮಲ್ಲಿ ಏನ್ ಮಳೆ ಆಗ್ತದೆ ಮತ್ತು ಆ ಭೂಮಿ ಗುಣಧರ್ಮಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಈಗ ಶ್ರೀಗಂಧ ಬೆಳಿಲಿಕ್ಕೆ ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಹೆಬ್ಬೇವು ಬೆಳಿ ಅದು ಫಾಸ್ಟ್ ಗ್ರೋಯಿಂಗು ಶೀಘ್ರದಲ್ಲಿ ಬರ್ತದೆ. ಆಮೇಲೆ ಬಿದಿರು, ಈ ಇತ್ತಿತ್ತಲಾಗಿ ಬಿದಿರಿಂದು ಇಥನಾಲ್ ತಯಾರು ಮಾಡೋದು ಒಂದು ಘಟಕ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರೋದ್ರಿಂದ ಒಳ್ಳೆ ಪ್ರತಿಕ್ರಿಯೆ ರೈತರಿಂದ ಬರ್ತಾ ಇದೆ. ಎಸ್, ಪ್ರತಿಕ್ರಿಯೆ ಮತ್ತು ಈಗಾಗಲೇ ರೈತರು ಬಿದಿರನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಈಗ ಸಾಕಷ್ಟು ಜನರು ಅದರ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಸೀತಾಫಲ ಇದನ್ನು ಕೂಡ ಬೆಳ್ಕೋಬಹುದು. ಇವನನ್ನು ಅಂತರ ಬೇಸಾಯದಲ್ಲಿ ಅಂದ್ರೆ ಒಂದು ಸಮಗ್ರ ಕೃಷಿ ಯೋಜನೆ ಅಡಿಯಲ್ಲಿ ಇದನ್ನು ಬೆಳ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಅರಣ್ಯದ ಬೆಳೆಗಳು ಅದು ಒಂದು ಸಮಯದೊಳಗೆ ಒಂದು 10 ವರ್ಷ ಆದ್ಮೇಲೆ 15 ವರ್ಷ ಆದ್ಮೇಲೆ ಒಳ್ಳೆ ಅದು ಒಂದು ರೈತರಿಗೆ ಅನುಕೂಲ ಆಗ್ತದೆ. ಒಂದು ಜಸ್ಟ್ ಲೈಕ್ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇತ್ತಂಗೆ ಅದು ಇರ್ತದೆ. ಅದ್ರ ಜೊತೆಗೆ ನಾವು ಕೃಷಿ ಬೆಳೆಗಳಾದಂತಹ ಬೇರೆ ಬೆಳೆಗಳನ್ನು ಬೆಳಕೊಂಡ್ರೆ ಅನುಕೂಲ ಆಗುವಂತ ಅದು ಒಳ್ಳೆಯದು. ಓಕೆ ಸರ್, ಒಂದು ಕರೆ ಬಂದಿದೆ ಸರ್, ಕರೆಯನ್ನ ತಗೊಂಡು ಚರ್ಚೆಯನ್ನು ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಿದ್ರಿ? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಲ್ಲಿ ಮಾದರಿ ಸೆಟ್ಲ್ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ತಮಗೂ ಸ್ವಾಗತ ಸರ್. ಹೇಳಿ ಸರ್, ದೂರದ ಮೈಸೂರಿಂದ ಕರೆ ಮಾಡಿದ್ದೀರಿ, ಏನ್ ಸರ್ ಪ್ರಶ್ನೆ ನಿಮ್ದು? ನಮ್ದು ಪ್ರಶ್ನೆ ಸರ್, ನಮ್ದು 7 ಎಕರೆ ಕೃಷಿ ಜಮೀನು ಇದೆ, ಅರಣ್ಯ ಕೃಷಿ ಮಾಡಬೇಕು ಅಂತ ಇದ್ದೀನಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಕೂಲ ಪಡಿಬಹುದಾ, ಯಾವ ಕಾಲದಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಅಭಿಪ್ರಾಯ ಕೇಳೋಣ ಅಂತ ಮಾಡಿದೀನಿ ಗುರುಗಳ. ತಮ್ಮ ಪ್ರಶ್ನೆ ಅರ್ಥ ಆಯ್ತು, ಬಾವಿ ಕಟ್ಟಿ ಸರ್ ನಿಮ್ಗೆ ಉತ್ತರ ಕೊಡ್ತಾರೆ, ಕೇಳಿ ಸರ್. ನೋಡ್ರಿ ರೈತರೇ, ಇವ್ರೀಗ ಇದನ್ನ ನಿಮ್ದು 2 ಎಕರೆ ಕುಸ್ಕಿ ಜಮೀನು ಇರುವುದರಿಂದ ಈ ನರೇಗಾ ಯೋಜನೆ ಅಡಿಯಲ್ಲಿ ನಿಮಗೆ 400 ಸಸಿಗಳನ್ನು ಹಚ್ಚಿಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಮ ಮೈಸೂರು ಭಾಗದಲ್ಲಿ ಯಾವ ಸಸಿ ಚೆನ್ನಾಗಿ ಬರ್ತದೆ ಅದನ್ನ ನೀವು ಹೆಬ್ಬೇವಾಗಲಿ ಅಥವಾ ಬಿದಿರಾಗಲಿ ಮಹಾಗಾನಿ ಆಗಲಿ ನಿಮ್ಮ ಹತ್ತಿರದ ಯಾವುದು ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯಕ್ಕೆ ಹೋಗಿ ನೀವು ಅಲ್ಲಿ ಸಸಿಗಳನ್ನು ಪಡ್ಕೊಂಡ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಪ್ಲಾಂಟಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಏನು ನೀವು ಗುಂಡಿ ಏನು ತೆಗೆದಿರ್ತೀರಿ ಅದರ ಖರ್ಚನು ಸಹಿತ ನೀವು ಆ ನರೇಗಾ ಯೋಜನೆಯಲ್ಲಿ ಬರೆಸಬಹುದು. ಎರಿ ಭೂಮಿ ಇದ್ರೆ ನೀವು ಮೈಸೂರು ಜಿಲ್ಲೆ ಯಾವ ತಾಲೂಕು? ಎರಿ ಭೂಮಿ ಇದ್ರೆ ನೀವು ಹೆಬ್ಬೇವು ಮಾಡಬಹುದು, ಅಥವಾ ಮಧ್ಯೆ ನೀವು ಅದರ ಜೊತೆಗೆ ಕೃಷಿ ಬೆಳೆಗಳನ್ನು ಬೆಳಿಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ದೂರದ ಮೈಸೂರಿಂದ ಕರೆ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ನಮಸ್ತೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಇವಾಗ ಚಿತ್ತಾಪುರ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಬರೋದಾದ್ರೆ ನರೇಗಾ ಯೋಜನೆಯಲ್ಲಿ ಈ ಮಹಿಳೆಯರ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇದೆ ಮೇಡಮ್? ಎಲ್ಲರಿಗೂ ನಮಸ್ಕಾರ. ಚಿತ್ತಾಪುರ ತಾಲೂಕಿನಿಂದ ಮಹಿಳೆಯರ ಪಾರ್ಟಿಸಿಪೇಷನ್ ಅಂತಂದ್ರೆ ಒಂದು ಉತ್ತಮ ಪ್ರತಿಕ್ರಿಯೆ ಇದೆ. ಏನಂತಂದ್ರೆ ಇಲ್ಲಿ ಫಸ್ಟ್ ಜಿಲ್ಲಾ ಪಂಚಾಯತಿಯಿಂದ ಅಥವಾ ತಾಲೂಕು ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ನಾವು ಎಲ್ಲ ಕಡೆನೂ ಪ್ರೋಗ್ರಾಮ್ ಮಾಡಿದ್ವಿ ಮಹಿಳಾ ಕಾಯಕೋತ್ಸವ ಅಂತ. ಆವಾಗ ಜಾಸ್ತಿ ಜನಕ್ಕೆ ಎಷ್ಟೋ ಜನಕ್ಕೆ ನರೇಗಾ ಅದ ಬಗ್ಗೆ ಗೊತ್ತಿರಲಿಲ್ಲ ಸರ್. ಸೊ ಅದನ್ನ ನಾವು ಮಹಿಳಾ ಕಾಯಕೋತ್ಸವ ಅಂತ ಒಂದು ಹಬ್ಬದ ಟೈಪ್ ಮಾಡಿದಾಗ ಜಾಸ್ತಿ ಜನ ಮಹಿಳೆಯರು ಅದರಲ್ಲಿ ಪಾಲ್ಗೊಳ್ಳುವಿಕೆ ಶುರುವಾಯಿತು. ಆ ಒಂದು ಕಾರಣದಿಂದ ಈಗ ನಾವು ಗುಲ್ಬರ್ಗಾ ಡಿಸ್ಟಿಕ್ ಒಂದು 52% ಅಂದ್ರೆ 100 ಜನ ಅಲ್ಲಿ ಜಾಬ್ ಕಾರ್ಡ್ ಹೋಲ್ಡರ್ ಇದ್ರೆ 52 ಜನ ಅಲ್ಲಿ ಹೆಣ್ಮಕ್ಳು ಇದಾರೆ. ಗುಲ್ಬರ್ಗಾ ಸಂಬಂಧಪಟ್ಟಂತೆ ನಮ್ ಚಿತ್ತಾಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು 100 ಜನ ಅಂದ್ರೆ ನಮ್ದು 59% ಇನ್ಕ್ರೀಸ್ ಆಗಿದೆ. ಮೊದಲೆಲ್ಲ ನಿಮ್ ಬೇರೆ ಕಡೆ ಅಂದ್ರೆ ಈಗ ಜಾಗೃತಿ ಕಾರ್ಯಕ್ರಮದ ನಂತರ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ. ಮತ್ತೆ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಏನಾದರೂ ವಿಶೇಷ ರಿಯಾಯಿತಿ ಇದೆಯಾ ಮೇಡಮ್? ವಿಶೇಷ ಸವಲತ್ತುಗಳು ಇದೆ ಮಹಿಳೆಯರು ಗರ್ಭಿಣಿ ಮತ್ತು ಫಸ್ಟ್ ಗರ್ಭಿಣಿ ಇದ್ದವರಿಗೆ 6 ತಿಂಗಳವರೆಗೂ ಸಮಾನ ವೇತನ ಇರುತ್ತೆ. ಆದ್ರೆ ಅವರಿಗೆ ಅರ್ಧ ಕೆಲಸ ಕೊಡ್ತೀವಿ ರೀ 6 ತಿಂಗಳ ನಂತರ. ಮತ್ತು ಬಾಣಂತಿಯರಾದ್ಮೇಲೆ ಅವರು ಮತ್ತು 6 ತಿಂಗಳವರೆಗೂ ಸಮಾನ ವೇತನನೇ, ಆದ್ರೆ ಅರ್ಧ ಕೆಲಸ ಮಾಡುವುದು. 50% ವರ್ಕ್ ಅಂಡ್ 100% ಪೇಮೆಂಟ್ ತಗೋತಾರೆ. ಗರ್ಭಿಣಿಯರು ಮತ್ತೆ ಬಾಣಂತಿಯರಿಗೆ ವಿಶೇಷವಾದ ಕಾಳಜಿ ಕೂಡ ಅವಶ್ಯಕತೆ ಇರುತ್ತೆ. ಅಂದ್ರೆ ಆ ಕಾಳಜಿ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಅಲ್ಲಿ ಕೆಲಸದ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಮತ್ತು ಫಸ್ಟ್ ಏಡ್ ಬಾಕ್ಸ್, ಅವ್ ಮೂರನ್ನು ಈವನ್ ಮಹಿಳೆಯರು ಅಂತಲ್ಲ ಎಲ್ಲ ನಮ್ಮ ಜಾಬ್ ಕಾರ್ಡ್ ಹೋಲ್ಡರ್ಗೂ ಆ ವ್ಯವಸ್ಥೆನ ಕಲ್ಪಿಸಿರ್ತೀವಿ ರೀ. ಅದು ಅಲ್ಲದೆ ಮತ್ತೆ ಈಗ ಮಹಿಳೆಯರಿಗೆ ವಿಶೇಷವಾಗಿ ಅಂತಂದ್ರೆ ಶಿಶುಪಾಲನಾ ಕೇಂದ್ರ ಅಂತಾನು ಶುರು ಮಾಡಿದೀವಿ. ಬಾಣಂತಿಯರ ಕೆಲಸಕ್ಕೆ ಬಂದಾಗ ಬಾಣಂತಿಯರು ಮತ್ತೆ ಈಗ 2 ವರ್ಷದ ಮಕ್ಕಳು 1 ವರ್ಷದ ಮಕ್ಕಳು ಇರುತ್ತಾರೆ. ಮೊದಲೆಲ್ಲ ಜಾಯಿಂಟ್ ಅವಿಭಕ್ತ ಕುಟುಂಬ ಇರ್ತಿತ್ತು, ಈಗೆಲ್ಲ ಅದನ್ನಡಿ ವಿಭಕ್ತ ಕುಟುಂಬ ಆಗಿರೋದ್ರಿಂದ ಮಕ್ಕಳನ್ನ ಎಲ್ಲಿ ಬಿಡೋದು ಅಂತ ಒಂದು ಸಮಸ್ಯೆ ಶುರುವಾದಾಗ ನಾವು ಶಿಶುಪಾಲನಾ ಕೇಂದ್ರ ಅಂತ ಶುರು ಮಾಡಿದೀವಿ. ಸೊ ಅಂದ್ರೆ ಹೆಣ್ಮಕ್ಳು ಬಂದ್ರು ಅವ್ರಿಗೆ ಒಂದು ಮಕ್ಕಳಿಗೆ ಎಲ್ಲಿ ಇಡ್ಬೇಕಪ್ಪ ಅನ್ನೋ ತೊಂದರೆ ಇಲ್ಲ. ಶಿಶುಪಾಲನಾ ಕೇಂದ್ರದಲ್ಲಿ ನುರಿತ ಕಾಯಕ ಮಿತ್ರ ಅಂತ ನಾವು ತಗೋ ಅಲ್ಲೇನ ಜಾಬ್ ಕಾರ್ಡ್ ಮಾಡುವಂತ ಒಂದು ಯಾರ ಮಹಿಳೆಯೋ 10ನೇವರೆಗೂ ಅಥವಾ 12ನೇವರೆಗೂ ಓದಿದ್ರ ಅಂದ್ರೆ ಅವರನ್ನ ಅದೇ ಜಾಬ್ ಕಾರ್ಡ್ ಏನು ನಾವು ವೇತನ ಕೊಡ್ತೀವಿ ಅದನ್ನ ಇಟ್ಕೊಂಡು ಅವರಿಗೆ ಅಲ್ಲಿ ಮಕ್ಕಳಿಗೂ ಓದಕ್ಕೆ ಶಿಶು ಕೇಂದ್ರದಲ್ಲಿ ಕೆಲಸ ಮಾಡೋರು ಕೂಡ ನರೇಗಾ ಯೋಜನೆ ಬಂದಿರ್ತಾರೆ. ಆಯ್ತು ಮೇಡಮ್, ಚರ್ಚೆ ಮುಂದುವರ್ಸೋಣ. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹೇಳಿ ಸರ್, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ ಹೇಳಿ ಸರ್, ಕೇಳಿಸ್ತಾ ಇದೆ. ತಮ್ಮ ಹೆಸರು ಮತ್ತೆ ತಮ್ಮ ಊರು, ಯಾವ ಗ್ರಾಮ ಪಂಚಾಯತಿ ಹೇಳಿ ಸರ್. ಕಿರಣಿಗಿರಿ. ಹಾ, ತಮ್ಮ ಹೆಸರು? ಗುರುಬಾಯಿ ಅದಾರಿ. ಗುರುಬಾಯಿ? ಗುರುಬಾಯಿ. ಹಾ, ತಮ್ಮ ಸಮಸ್ಯೆ ಏನು ಸಂಕ್ಷಿಪ್ತವಾಗಿ ಹೇಳಿ. 5 ವರ್ಷ ಆಯ್ತ್ರಿ ಮನಿ ಹಾಕ್ಯಾರ, ರೊಕ್ಕನೆ ಹಾಕ್ಯಾರ ನೋಡ್ರಿ ನಮ್ಗ. ಹೌದಾ? 5 ವರ್ಷ ಆಯ್ತಾ? 5 ವರ್ಷ ಆಯ್ತ್ರಿ. ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ. ಮೊಬೈಲ್ ನಂಬರ್? ತಮ್ಮ ಮೊಬೈಲ್ ನಂಬರ್ ಹೇಳಿ. ನಮ್ದ್ರಿ, ನಮ್ದು ಮೊಬೈಲ್ ನಂಬರ್ ಗೊತ್ತದ ನೆಕಲಾತಿ. ನಮ್ ಮೊಬೈಲ್ ನಂಬರ್ ಹೇಳ್ತಿತ್ತೋರಿ ಈಗ. ಈಗ ನಿಮ್ಮ ಸಮಸ್ಯೆ ಅರ್ಥ ಆಯ್ತು. ಸಿದ್ದರಾಮ್ ಕೆರೂರ್ ಸರ್ ನಿಮ್ಮ ಸಮಸ್ಯೆಗೆ ಉತ್ತರ ಕೊಡ್ತಾರೆ, ಕೇಳಿ. ಇದು ನಮಸ್ಕಾರ ಗುರುಬಾಯಿ. ನಮಸ್ಕಾರ. ಇದು ಮನೆ ಇರುವುದರಿಂದ ನಮ್ಮ ನರೇಗಾಕ್ಕೆ ಸಂಬಂಧ ಬರಲ್ಲ. ಔಷಧಿ ಅಂತ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಆದರೂ ಮನೆಗೆ ನಾವು NMR ತೆಗಿತೀವಿ, 90 ದಿವಸಗಳು. ಅದು ಏನಾದ್ರೆ ಸಮಸ್ಯೆ ಇದ್ರೆ ನೀವು ಕೇಳ್ಬೋದು, ಹೇಳ್ಬೋದು. ಮನೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಗ್ರಾಮ ಪಂಚಾಯತಿಗೆ ಭೇಟಿಯಾಗಿ ಕೇಳ್ಬೇಕಾಗುತ್ತೆ. ಧನ್ಯವಾದಗಳು ಗುರುಬೈ ಅವರೇ. ಸರ್, ಇವಾಗ ಈ ನೀವು ಬೇರೆ ಬೇರೆ ಜಾತಿ ಸಸಿಗಳು ನೆಡೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ, ಈಗ ಸಸಿಗಳ ಲಭ್ಯತೆ ಎಲ್ಲೆಲ್ಲಿರುತ್ತೆ ಸರ್? ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇರುತ್ತಾ, ಹೇಗೆ ಸರ್ ಅದು? ಇಲ್ಲ, ಇದು ಜಿಲ್ಲಾ ಕೇಂದ್ರದಲ್ಲಿ ಒಂದೇ ಅಲ್ಲ, ಆಯಾ ತಾಲೂಕದಲ್ಲಿ ಪ್ರತಿ ತಾಲೂಕದಲ್ಲಿ ಒಂದೆರಡು ಸಸ್ಯಕ್ಕೆ ಕ್ಷೇತ್ರಗಳು ಇರ್ತಾವ, ಅಲ್ಲಿ ಸಸಿಗಳು ಲಭ್ಯತೆ ಇರ್ತದೆ. ಮತ್ತೆ ನಾವು ಜೂನ್ ತಿಂಗಳಲ್ಲಿ ಏನೇನು ಸಸಿಗಳು ಲಭ್ಯ ಇರ್ತವೆ ಅದೆಲ್ಲ ಅಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ನಾವು ಮೀಡಿಯಾ ಅಥವಾ ಪೇಪರ್ ಮೂಲಕ ಅದನ್ನ ಇದನ್ನು ಕೊಡ್ತೀವಿ. ಮತ್ತೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಪ್ರಕಟಣೆ ಕೊಟ್ಟು ಕಳಿಸ್ತೀವಿ. ಇದು ಡಿಮ್ಯಾಂಡ್ ಅಲ್ಲಿ ಹೇಗೆ ಅಸೆಸ್ ಮಾಡ್ತೀರಾ ಸರ್? ಅಂದ್ರೆ ಈಗ ಕೆಲವೊಂದು ಸಸಿಗಳಿಗೆ ಜಾಸ್ತಿ ಡಿಮ್ಯಾಂಡ್ ಬರಬಹುದು, ಕೆಲವು ಕಡಿಮೆ ಬರಬಹುದು, ಅದು ಹೇಗೆ ಗೊತ್ತಾಗುತ್ತೆ ಸರ್? ನಾವು ಇಲ್ಲಿವರೆಗೆ ಈ ಭಾಗದಲ್ಲಿ ಏನ್ ಡಿಮ್ಯಾಂಡ್ ಇದೆ ಒಂದು ಆ ಆಧಾರದ ಮ್ಯಾಗೆ ಸ್ವಲ್ಪ ನೋಡ್ಬಿಟ್ಟು ಸಸಿಗಳನ್ನು ಬೆಳೆಸ್ತೀವಿ. ಸಪೋಸ್ ಒಂದ್ ಭಾಗದಲ್ಲಿ ಹೆಚ್ಚಿಗೆ ಖರ್ಚಾಗ್ತದೆ, ಇನ್ನೊಂದ್ ಭಾಗದಲ್ಲಿ ಕಡಿಮೆ ಆಗ್ತದೆ. ಸಪೋಸ್ ಒಂದ್ ತಾಲೂಕದಲ್ಲಿ ಹೆಚ್ಚಾಯ್ತು, ಇನ್ನೊಂದ್ ತಾಲೂಕದಲ್ಲಿ ಕಡಿಮೆ ಆಯ್ತಂದ್ರೆ ಅಲ್ಲಿಂದ ಅಲ್ಲಿಗೆ ನಾವು ಜಿಲ್ಲೆಯಲ್ಲಿ ಕೊಡ್ಲಿಕ್ಕೆ ಮ್ಯಾನೇಜ್ ಮಾಡ್ತೇವೆ, ಅದನ್ನೇ ವಿಂಗಡನ್ ಮಾಡ್ಕೊಂಡು. ಎಸ್, ಇನ್ನೊಂದ್ ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ ಹೇಳಿ ಸರ್, ಯಾರು? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಿಂದ ಯೋಗೇಂದ್ರ ಪ್ರಸಾದ್ ಅಂತ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್? ಯೋಗೇಂದ್ರ ಪ್ರಸಾದ್. ಯೋಗೇಂದ್ರ ಪ್ರಸಾದ್, ಕೇಳಿ ಸರ್, ತಮ್ಮ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ಕೇಳಿ ಸರ್. ಇವಾಗ ನರೇಗಾ ಯೋಜನೆಯಲ್ಲಿ ಗಿಡಗಳು ಹಾಕ್ಬೇಕು ಅಂತ ಇದೀವಿ, ಯಾವ ತಿಂಗಳಲ್ಲಿ ಅರ್ಜಿ ಅಪ್ಲೈ ಮಾಡಬೇಕು? ತಮ್ಮ ಪ್ರಶ್ನೆ ಅರ್ಥ ಆಯ್ತು ಸರ್, ಬಾವಿಕಟ್ಟೆ ಸರ್ ಉತ್ತರ ಕೊಡ್ತಾರೆ. ಕೇಳಿ ಸರ್. ಸರ್, ಯೋಗೇಂದ್ರ ಪ್ರಸಾದ್. ಯೋಗೇಂದ್ರ ಪ್ರಸಾದ್ ಅವರೇ, ನೀವು ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಮೇ ತಿಂಗಳ ಮತ್ತು ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗ್ತದೆ. ನೀವು ಮಳೆಗಾಲ ಪ್ರಾರಂಭ ಆದಾಗ ಅರ್ಜಿ ತಗೊಂಡೋಗಿ ನೀವು ರೇಂಜ್ ಆಫೀಸ್ಗಾಗಲಿ ಅಥವಾ ನಿಮ್ಮ ಹತ್ತಿರದ ನರ್ಸರಿಗಳಲ್ಲಿ ಹೋದ್ರೆ ನಿಮಗೆ ಸಸಿಗಳನ್ನು ಕೊಡ್ತಾರೆ ಅವರು. ನೀವು ಅವು ಅಲ್ಲಿ ಏನ್ ಸಸಿಗಳು ನಿಮಗೆ ಬೇಕು ಅದನ್ನ ಹೋಗಿ ಈಗ ನೀವು ಇವಾಗೆ ನೀವು ಅಲ್ಲಿ ಹೋಗಿ ಯಾವಾಗಾರ ಒಂದ್ ಟೈಮ್ ನರ್ಸರಿ ನೋಡಿ, ನಿಮಗೆ ಅಲ್ಲಿ ಸಸಿಗಳು ಲಭ್ಯ ಇದ್ರೆ ಅಲ್ಲಿ ನಿಮ್ ಹತ್ತಿರದ ನರ್ಸರಿಯಲ್ಲಿ ಕೊಡ್ತಾರೆ, ಇಲ್ಲಂತಂದ್ರೆ ಅಲ್ಲಿ ಪಕ್ಕದ ಅಕ್ಕಪಕ್ಕದಾಗಿರುವಂತಹ ಸಸ್ಯ ಕ್ಷೇತ್ರದಲ್ಲಿ ನಿಮ್ಗೆ ಸಸಿ ಕೊಡ್ತಾರ ಅವ್ರು. ಹೇಳಿ ಸರ್. ಇವಾಗ ಜಾಬ್ ಕಾರ್ಡ್ ಎಷ್ಟು ಸೀಟ್ ಮಾಡಿಸ್ಬೇಕು ಸರ್? ಹೇಳಿ ಸರ್. ಜಾಬ್ ಕಾರ್ಡ್ ಇದ್ರಲ್ಲಿ ಉಪಯೋಗ ಪಡಿಬೇಕಂದ್ರೆ ಎಷ್ಟು ಜನ ಮಾಡಿಸಿರ್ಬೇಕು ನಮ್ಮ ಕುಟುಂಬದಲ್ಲಿ? ಮೇಡಮ್ ಇದಕ್ಕೆ ಉತ್ತರ ಕೊಡ್ತಾರೆ. ನಮಸ್ಕಾರ ಸರ್. ಒಂದು ಕುಟುಂಬದಾಗ ನೀವು ಎಷ್ಟೇ ಜನ ಇದ್ರೂ ಜಾಬ್ ಕಾರ್ಡ್ ಮಾಡಿಸ್ಕೋಬಹುದು, ಆದ್ರೆ ಒಂದು ಕುಟುಂಬಕ್ಕೆ 100 ದಿನಗಳಷ್ಟೇ ನಾವು ಕೆಲಸ ಕೊಡ್ತೀವಿ ಸರ್. ಈಗ ನೀವು ಒಂದು ಕುಟುಂಬದಾಗ 5 ಜನ ಇದ್ರೆ 5 ಜಾಬ್ ಕಾರ್ಡ್ ಇರುತ್ತೆ, 5 ಜನಕ್ಕೆ 20 ದಿನದ ಕೆಲಸ ಬರುತ್ತೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಈಗ ಕುಟುಂಬದಲ್ಲಿ ಎಷ್ಟೇ ಜನರು ಇರಲಿ ಮೇಡಮ್, ಸದಸ್ಯರು ಎಷ್ಟೇ ಇರಲಿ, ಒಂದೇ ಜಾಬ್ ಕಾರ್ಡ್ ಇಶ್ಯೂ ಆಗುತ್ತೆ. ಎಲ್ಲಾ ಸದಸ್ಯರ ಹೆಸರು ಅದರಲ್ಲೇ ಇರುತ್ತೆ, ಅಂದ್ರೆ ಅವರಿಗೆ 100 ದಿವಸದಲ್ಲಿ ಸಮಾನವಾಗಿ ಒಂದು ಕುಟುಂಬಕ್ಕೆ 100 ದಿನಗಳ ಕೆಲಸ. 100 ಒಬ್ಬ ಸದಸ್ಯರಿಗಲ್ಲ, ಸದಸ್ಯರಿಗಲ್ಲ, ಒಂದು ಕುಟುಂಬಕ್ಕೆ 100 ದಿವಸಗಳು. ಈಗ ಜಾಬ್ ಕಾರ್ಡ್ ಪಡಿಬೇಕಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಮೇಡಮ್? ಒಬ್ಬ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಹಳ್ಳಿ ಇದ್ರೂ ಸಮೀಪದ ಗ್ರಾಮ ಪಂಚಾಯತಿಗೆ ಭೇಟಿ ಹೋಗಿ ಅಲ್ಲಿ ನಮೂನೆ ಒಂದು ಅಂತ ಫಾರ್ಮ್ ಸಿಗತ್ರಿ, ಅದನ್ನ ತಗೊಳ್ಬೇಕು. ಅದು ತಗೊಂಡು ಅವ್ರ ಸ್ವೀಕೃತಿ ತಗೊಂಡು ನಮೂನೆ ಸಲ್ಲಿಸಬೇಕಾದ್ರೆ ಅವ್ರ ಜೊತೆಗೆ ಯಾವ್ದಾದ್ರು ದಾಖಲಾತಿಗಳನ್ನ ಸಲ್ಲಿಸಬೇಕಾ? ಅವ್ರದ್ದು ಆಧಾರ್ ಕಾರ್ಡ್, ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು, ಮತ್ತು ಆ ಗ್ರಾಮದ ಗ್ರಾಮಸ್ಥರಾಗಿರ್ಬೇಕು ಅಷ್ಟೇ ಸರ್. ಮತ್ತು ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಫೋಟೋ. ಓಕೆ. ಈ ಅರ್ಜಿ ಸಲ್ಲಿಸಿದ ನಂತರ ಎಷ್ಟು ದಿವಸದ ನಂತರ ಅವರಿಗೆ ಜಾಬ್ ಕಾರ್ಡ್ ಇಶ್ಯೂ ಆಗುತ್ತೆ ಮೇಡಮ್? ಜಾಬ್ ಕಾರ್ಡ್ ತಕ್ಷಣನೇ, ಅಂದ್ರೆ ಅದಕ್ಕೇನು ಇಷ್ಟು ದಿನದ ಅಂತ ಏನು ಇರೋದಿಲ್ಲ, ತಕ್ಷಣನೇ ಜಾಬ್ ಕಾರ್ಡ್ ಕೊಡ್ತಾರೆ. ಆದ್ರೆ ಅವ್ರಿಗೆ ಕೆಲಸನ 15 ದಿನಗಳ ಒಳಗಾಗಿ ಕೆಲಸ ಕೊಡ್ತೀವಿ ನಾವು. 15 ದಿವಸದ ಒಳಗಡೆ ಕೆಲಸ ಕೊಡ್ತೀವಿ. ನಮ್ಗೆ ಕೆಲಸ ಬೇಕು ಅಂತ ನಮೂನೆ 6 ಅಂತ ಸಿಗುತ್ತೆ, ಆ ನಮೂನೆ 6 ನ ಬೇಡಿಕೆ, ಕೆಲಸದ ಬೇಡಿಕೆಯನ್ನ ಅವ್ರು ಕೊಟ್ಟಾಗ 15 ದಿನಗಳ ಒಳಗಾಗಿ ನಾವು ಅವರಿಗೆ ಕೆಲಸವನ್ನು ನೀಡಿ ಕೊಡಬೇಕು. ಚರ್ಚೆ ಮುಂದುವರ್ಸೋಣ. ಒಂದು ಕರೆ ಇದೆ ಮೇಡಮ್, ನೋಡೋಣ. ಹಲೋ, ಹಲೋ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು ಹೇಳಿ? ನಮಸ್ಕಾರ ಸರ್, ನಾನು ಚಿತ್ತಾಪುರ ತಾಲೂಕು ಶಾಂತ್ ಕುಮಾರ್ ಅಂತ ಬಂಕಲ್ಗಳಿಂದ ಮಾತಾಡ್ತಾ ಇದ್ದೀನಿ ಸರ್. ಶಾಂತ್ ಕುಮಾರ್ ಅಂತನ? ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8197 9749 4924. ತಮ್ಮ ಊರು ಗೊತ್ತಾಗ್ಲಿಲ್ಲ ಸರ್, ಚಿತ್ತಾಪುರಲ್ಲಿ ಎಲ್ಲಿ? ಬಂಕಲ್ಗ ಬಂಕಲ್ಗ ನಿಮ್ಮ ಯುವ ಮೇಡಮ್ ಇದಾರೆ ಸರ್ ಕಾರ್ಯಕ್ರಮದಲ್ಲಿ, ಕೇಳಿ ಸರ್ ಪ್ರಶ್ನೆ. ನಾವು ಯುವ ಮೇಡಮ್ ಅವ್ರ ಜೊತೆ ಮಾತಾಡಕ್ಕೆ ಸರ್. ಮಾತಾಡಿ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಶಾಂತ್ ಕುಮಾರ್. ಮೇಡಮ್ ಅವರೇ, ನಾನು ಬ್ಲೈಂಡ್ ಮೇಡಮ್. ಹಾರೀ ಮೇಡಮ್, ನಾವು ಬಂಕಲ್ಗದಲ್ಲಿ ಏನಂದ್ರೆ ಒಂದು 25 ಜನ ವಿಕಲಚೇತನರು ಇದ್ದೀವಿ ಮೇಡಮ್. ನಾವು ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಭಾಗವಹಿಸಬೇಕಂತಂದ್ರೆ ನಮ್ಗೆ ಕ್ರೀಡೆ ಅವಕಾಶನೇ ಕೊಡ್ತಾ ಇಲ್ಲ ಮೇಡಮ್. ಬಂಕಲ್ಗ ಅಂತ ನೀವು ಅದು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ರ ಸರ್? ಹಾ ಕೊಟ್ಟಿದೀವಿ. ಹಾ ಸರ್, ನಾವು ವಿಕಲಚೇತನರಿಗೆ ಕೆಲಸನೇ ಕೊಡ್ತಾ ಇಲ್ಲ ಸರ್. ಒಟ್ಟು ನೀವ್ ಏನ್ ಮಾಡಕ್ಕಾಗಲ್ಲ ಅಂತ ಯಾಕೆ ಕೊಡ್ತೀರಿ? ನಿಮ್ ಪ್ರಶ್ನೆ ಅರ್ಥ ಆಯ್ತು ಸರ್, ಪ್ರಶ್ನೆ ಅರ್ಥ ಆಯ್ತು ಮೇಡಮ್, ನೀವು ಉತ್ತರ ಕೊಡ್ತಾರೆ ಕೇಳಿ. ಶಾಂತ್ ಕುಮಾರ್ ನಮಸ್ಕಾರ. ಆತರ ಏನಿಲ್ರಿ, ವಿಕಲಚೇತನರಿಗೂ ಎಲ್ಲ ಸಮಾನ ಅವಕಾಶನೇ ಅದ. ನಿಮ್ಗ ಅರ್ಧ ಕೆಲಸ ಕೊಟ್ಟು ಫುಲ್ ಪೂರ್ತಿ ಸಂಬಳನು ಕೊಡ್ತಾರ. ನೀವು ಪಂಚಾಯತಿಗೆ ಹೋಗಿ, ನಾಳೆನ ಪಂಚಾಯತಿಗೆ ಹೋಗಿ ನೀವು ಮಾತಾಡ್ರಿ. ನಾ ಹೇಳ್ತೀನಿ, ಇಲ್ಲ ಇಲ್ಲ, ಇವಾಗ ಚಿತ್ತಾಪುರ ಯುವನೆ ಇರೋದ್ರಿಂದ ನಿಮ್ ಕೆಲಸ ಬೇಗ ಆಗತ್ತೆ. ಮೇಡಮ್ ಸರಿಯಾಗಿ ನಿರ್ದೇಶನ ಕೊಡ್ತಾರೆ ಸಂಬಂಧಪಟ್ಟವರಿಗೆ. ಶಾಂತ್ ಕುಮಾರ್, ನಾಳೆನೆ ಈಗ ನಾನು ನಿಮ್ ನಂಬರ್ ನೋಟ್ ಮಾಡ್ಕೊಂಡಿನ್ರಿ, ನಾ ನಾಳೆನೆ ಪಿಡಿಎಫ್ ಹೇಳ್ತೀನಿ, ನಿಮ್ ಜಾಬ್ ಕಾರ್ಡ್ ಇಶ್ಯೂ ಮಾಡಿಸ್ತಾರ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್. ಅಂದ್ರೆ ದೃಷ್ಟಿ ವಿಕಲಚೇತನರಿಗೂ ಮತ್ತೆ ಬೇರೆ ಬೇರೆ ಊನ ಇರೋರಿಗೂ ಯಾವ ರೀತಿ ಕೆಲಸಗಳಿರುತ್ತೆ ಮೇಡಮ್ ನರೇಗಾದಲ್ಲಿ? ಈಗ ವೈಯಕ್ತಿಕ ಕೆಲಸನು ತಗೋಬಹುದು ನಾವು, ಮತ್ತು ಸಾಮುದಾಯಿಕ ಕೆಲಸನು ತಗೋಬಹುದ್ರಿ. ವೈಯಕ್ತಿಕ ಅಂತಂದ್ರೆ ಅಲ್ಲಿ ಮನೆ ನಿರ್ಮಾಣಕ್ಕೂ ಕುರಿ ಶೆಡ್, ದನದ ಶೆಡ್, ಕೃಷಿ ಹೊಂಡ, ಹೊಲ ಇತ್ತು, ಬದು ನಿರ್ಮಾಣ. ಇವರ ಕೇಸಲ್ಲೇ ಮಾತಾಡೋದಾದ್ರೆ ಮೇಡಮ್, ದೃಷ್ಟಿ ವಿಕಲಚೇತನರು ಯಾವೆಲ್ಲ ಕೆಲಸಗಳು ನೀವು ಕೊಡ್ತೀರಾ? ಇವೆಲ್ಲ ಕಾಮನ್ ಕೆಲಸಗಳು ಕೊಡ್ತೀರಾ ಅಥವಾ ಅವರಿಗೆ ವಿಶೇಷವಾದ ಕೆಲಸಗಳು? ಅವರಿಗೆ ಯಾವ ತರದ ಅವರಿಗೆ ಉಪಯೋಗ ಆಗುವಂತ ಅಂದ್ರೆ ಅವರು ನಿರ್ವಹಿಸುವಂತಹ ಕೆಲಸವನ್ನೇ ನಾವು ಕೊಡ್ತೀವಿ. ಅಂದ್ರೆ ಅವರು ನಿಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗಿ ಹೋಗಿ ಮತ್ತೆ ಜಾಬ್ ಕಾರ್ಡ್ ತಗೋಬೇಕು, ಅವರು ತಗೊಂಡು ಕೆಲಸ ಮಾಡಬಹುದು. ವಿಶೇಷವಾಗಿ ಇವರಿಗೆ ಅಂಗವಿಕಲರಿಗೆ ಅಂದ್ರೆ, ನಾವು ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಟ್ರೆ ಅಂಗವಿಕಲರಿಗೆ ಒಬ್ರಿಗೆ ಮಾತ್ರ ಒಂದು ಜಾಬ್ ಕಾರ್ಡ್ ಕೊಡ್ತೀವಿ. ವಿಶೇಷತೆ, ವಿಶೇಷ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ ಅವರಿಗೆ, ಸಪರೇಟ್ ಆಗಿ 100 ದಿನ ಕೆಲಸ ಮಾಡಬಹುದು. ಇದು ಒಳ್ಳೆ ಅವಕಾಶ ಸರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ, ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ, ತಮ್ಮ ಹೆಸರು ಪರಿಚಯ ಮಾಡಿಕೊಡಿ. ಸೈಯದ್ ಜಾಫರ್ ಸಾಬ್ ಮೊಮಿನ್ ಮುಡಿದಿ. ಸೈಯದ್ ಜಾಫರ್ ಅಂತ? ತಾಲೂಕಾ ಬಸವಕಲ್ಯಾಣ, ಜಿಲ್ಲಾ ಬೀದರ್ ಸರ್. ಬಸವ ಕಲ್ಯಾಣ ತಾಲೂಕು ಬೀದರ್ ಇಂದ ಮಾತಾಡ್ತಿದ್ದೀರಿ. ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. 9611 8123 8123 14. ಕೇಳಿ ಸರ್, ಪ್ರಶ್ನೆ ಕೇಳಿ. ಸರ್, ನಾ ಬ್ಲೈಂಡ್ ಇದ್ದೀನಿ ಸರ್, ನನ್ನ ಕಣ್ಣು ಕಾಣಿಸೋದಿಲ್ಲ. ಈಗ ನಾ ಜಾಬ್ ಕಾರ್ಡ್ ತೆಗೆದೀವಿ 4 ವರ್ಷ ಸರ್. ಇವತ್ತಿಗೆ ನಿಮ್ಗೆ ಜಾಬ್ ಕಾರ್ಡ್ ಇಶ್ಯೂ ಆಗಿದೆ? ಆಗಿದೆ ಸರ್ ನನಗೆ. 4 ವರ್ಷದ ಹಿಂದೆನೆ ಆಗಿದೆ? ಹಾ ಸರ್. ಏನ್ ಕೆಲಸ ಇಲ್ಲ, ಏನ್ ಕುಳ್ಳಾಗ್ತಾ ಇರಲಿಲ್ಲ ಸರ್. ನಾವು ಗಂಡ ಇಬ್ಬರು ಸರ್, ನಾ ಬ್ಲೈಂಡ್ ಇದ್ದೀನಿ. ಅಂದ್ರೆ ತಮ್ಮ ಹೆಂಡತಿ ಅವರು ದೃಷ್ಟಿ ವಿಕಲಚೇತನರ? ಇಲ್ಲ ಸರ್, ನೀವು ದೃಷ್ಟಿ ವಿಕಲಚೇತನರು? ಮೇಡಮ್ ಇದಾರೆ ಸರ್, ತಮ್ಮ ಪ್ರಶ್ನೆ ಅರ್ಥ ಆಯ್ತು, ಅವರು ಉತ್ತರ ಕೊಡ್ತಾರೆ ಕೇಳಿ. ಜಾಫರ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಬಸವ ಕಲ್ಯಾಣ ತಾಲೂಕಾ ಅಂದ್ರಲ್ಲ ಮೇಡಮ್, ನಿಮ್ ಜಾಬ್ ಕಾರ್ಡ್ ಆಗಿದ್ರಿ? ಮೇಡಮ್ ಪಂಚಾಯತಿಯಲ್ಲಿ ಯಾಕೆ ಕೆಲಸ ಕೊಡ್ತಾ ಇಲ್ಲ ಅಂತ್ರಿ? ಮತ್ತೆ ಏನ್ ಕೇಳಿದ್ರಿ ಮೇಡಮ್? ಸುಮ್ಮನೆ ಹೋಗೋಣ ಹೂನಿ ಅಂತಾರಿ ಮೇಡಮ್. ಹೋಗೋದು ಬರದ್ರಿ, ಹೋಗೋದ್ರಿ ಬರದ್ರಿ ಮೇಡಮ್. ಆ ಜಾಬ್ ಕಾರ್ಡ್ ಇಂದ ನಿಮ್ ಮನೆಯವರು ಕೆಲಸ ಮಾಡ್ತಿದಾರ? ಏನ್ ಕರ್ದಿಲ್ಲ, ಇಬ್ಬರಿಗೂ ಕರ್ದಿಲ್ಲ ಮೇಡಮ್. ಏನಂತಾನ ಯಾವಾಗ್ಲೂ ಕರ್ದಿಲ್ಲರಿ ಸರ್, ಯಾವದ್ದಿ ಕೆಲಸ ಕರ್ದಿಲ್ಲ ಮೇಡಮ್. ಇಲ್ಲ, ನೀವು ಹೋಗಿ ಇನ್ನೊಂದ್ಸಲ ಅವ್ರಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ. ಕೊಡ್ಲೇ ಫಾರ್ಮ್ ನಂಬರ್ 6 ಕೊಟ್ಟಿರಿ. ಹಾ, ಫಾರ್ಮ್ ನಂಬರ್ 6 ಕೊಟ್ಟಿನಿ ಸರ್. ನಂದು 2 ಜಾಬ್ ಕಾರ್ಡ್, ನನ್ನ ಗಂಡನಿಗೆ ಇಬ್ಬರು, ಒಂದ್ ಫ್ಯಾಮಿಲಿ ಇಬ್ಬರು ಇದೆ ಮೇಡಮ್. ಇಲ್ಲ, ಈಗ ನಮ್ಮ ನರೇಗಾದಲ್ಲಿ ಇನ್ನೊಂದು ಮಹತ್ವದ ಏನು ಅಂತಂದ್ರೆ, ನಾವು ನಮೂನೆ 6 ಕೊಟ್ಟು ಅವರು ಕೆಲಸದ ಬೇಡಿಕೆ ಕೆಲಸದ ಬೇಡಿಕೆ ಕೊಟ್ಟು 15 ದಿನವರೆಗೂ ಅವ್ರಿಗೆ ನಾವು ಯಾವುದೇ ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆಯನ್ನು ಕೊಡೋಕೆ ಅವಕಾಶ ಇದೆ ರೀ ನಮ್ಮ ಹತ್ರ. ಹೌದಾ? ನಿರುದ್ಯೋಗ ಭತ್ತೆ ಕೊಡಬೇಕು ಇವರಿಗೆ? ಅಲ್ಲ, ಇವ್ರು ನಮೂನೆ 6 ಕೊಟ್ಟು ಸ್ವೀಕೃತಿ ಆಗಿರ್ಬೇಕು ಗ್ರಾಮ ಪಂಚಾಯತಿಯಲ್ಲಿ. ಬರೀ ಜಾಬ್ ಕಾರ್ಡ್ ತಗೊಂಡ್ರೆ ಅಲ್ಲ ಅಲ್ಲ ಅಲ್ಲ, ಫಿಲ್ ಅಪ್ ಮಾಡ್ಕೊಡ್ರಿ ನೀವು. ಅದು ಫಾರ್ಮ್ ನಂಬರ್ 6 ಕೊಟ್ಟಿಲ್ಲ ಅನ್ಸುತ್ತೆ, ಕೆಲಸದ ಬೇಡಿಕೆ. ಕೆಲಸದ ಬೇಡಿಕೆ ಕೊಟ್ಟು 15 ದಿನದ ಒಳಗಾಗಿ ನಿಮ್ಗೆ ಕೆಲಸ ಕೊಡ್ತಾರೆ ಇವರು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಈಗ ಬಾವಿಕಟ್ಟಿ ಸರ್, ಮತ್ತೆ ಅರಣ್ಯ ಇಲಾಖೆಗೆ ಬರೋದಾದ್ರೆ, ಈ ನರೇಗಾ ಯೋಜನೆ ಅಡಿಯಲ್ಲಿ ಈ ತಾಲೂಕಿಗೆ ಇಂತಿಷ್ಟು ಕೃಷಿ ಅರಣ್ಯವನ್ನು ನಾವು ಪ್ರಮೋಟ್ ಮಾಡಬೇಕು, ಸಾಮಾಜಿಕ ಅರಣ್ಯವನ್ನು ಪ್ರಮೋಟ್ ಮಾಡಬೇಕಂತ ಏನಾದರೂ ಟಾರ್ಗೆಟ್ ಇರುತ್ತೆ ಸರ್ ಇಲಾಖೆಗೆ? ನಾವು ಯಾವ ತಾಲೂಕಲ್ಲಿ ರೈತರದೇನು ಡಿಮಾಂಡು ಮತ್ತು ಅಲ್ಲಿ ಆ ಪ್ರದೇಶದಾಗ ಏನು ಬೆಳವಣಿಗೆ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ಒಂದೊಂದು ತಾಲೂಕಿಗೆ 15,000-20,000. ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂದ್ರೆ ಜೇವರ್ಗಿ, ಅಫಜಲ್ಪುರ, ಆಳಂದು, ಗುಲ್ಬರ್ಗಾ ತಾಲೂಕು, ಆಮೇಲೆ ಚಿಂಚೋಳಿ, ಈ ಭಾಗದಲ್ಲಿ ಸ್ವಲ್ಪ ರೈತರು ಕೃಷಿ ಅರಣ್ಯ ಬೆಳ್ಕೊಳಕ್ ಬಹಳ ಆಸಕ್ತಿ ವಹಿಸ್ತಾರ. ಈ ಸೇಡಮ್ಮು ಮತ್ತು ಚಿತ್ತಾಪುರ ಕಡೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ಕಡಿಮೆ ಪ್ರಮಾಣದ ಸಸಿಗಳನ್ನು ಬೆಳೆಸ್ತಾರ. ಇವು ಜಾಗೃತಿ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ ಸರ್? ಜಾಗೃತಿ ಕಾರ್ಯಕ್ರಮಗಳು ಅಂತಂದ್ರೆ ರೈತರಿಗೆ ಪಂಚಾಯತಿ ಲೆವೆಲ್ನಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಪಿಡಿಒಗಳಿಗೆ ಮತ್ತೆ ಅಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಮೆಂಬರ್ಗಳಿಗೆ. ಯಾವುದೇ ರೈತರು ಕೃಷಿ ಅರಣ್ಯ ಅಥವಾ ಬೇರೆ ಬೇರೆ ರೀತಿಯ ಅರಣ್ಯ ಇಲಾಖೆಯಿಂದ ಸೌಲಭ್ಯ ಪಡಿಬೇಕಾದ್ರೆ ಅವರು ಪಂಚಾಯತಿಗೆ ಸಂಪರ್ಕ ಮಾಡಬೇಕಾ ಅಥವಾ ನೇರವಾಗಿ ಇಲಾಖೆಗೆ ಬರಬೇಕಾ ಸರ್? ನೇರವಾಗಿ ಇಲಾಖೆಯಲ್ಲಿ ಬಂದ್ರೂ ಆಗುತ್ತೆ, ಥ್ರೋ ಪಂಚಾಯತಿ ಮುಖಾಂತರ ಬಂದ್ರೂ ಆಗುತ್ತೆ. ಆಯ್ತು ಸರ್, ಒಂದು ಕರೆ ಇದೆ, ನೋಡೋಣ ಯಾರಿದ್ದಾರೆ ಅಂತ. ಹಲೋ, ಹಲೋ, ಆಕಾಶವಾಣಿ. ನಮಸ್ತೆ ಸರ್, ಹೇಳಿ, ತಮ್ಮ ಪರಿಚಯ ಮಾಡಿಕೊಡಿ, ಎಲ್ಲಿಂದ ಮಾತಾಡ್ತಿದ್ರಿ? ಸರ್, ನಾ ಯಡ್ರಮ್ಮಿ ತಾಲೂಕು ಕೋನಸುಕ್ಕಿ ಗ್ರಾಮದಿಂದ. ಯಡ್ರಮ್ಮಿ ತಾಲೂಕು ಗ್ರಾಮ ಯಾವುದು ಸರ್? ಕೋನಸುಕ್ಕಿ ಗ್ರಾಮದಿಂದ ಸರ್. ಹಾ ಸರ್, ತಮ್ಮ ಹೆಸರು? ಬಸವರಾಜ್ ಬ್ರದರ್ ಅಂತ. ಹೇಳಿ ಸರ್, ತಮ್ಮ ಪ್ರಶ್ನೆ ಹೇಳಿ, ಸಂಕ್ಷಿಪ್ತವಾಗಿ ಕೇಳಿ. ಹಲೋ ಸರ್, ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್. 9591 9591 9254 9254. ಕೇಳಿ ಸರ್ ಪ್ರಶ್ನೆ. ಹೋದ ಸರ್ತಿ ನಾನು ಕರೆ ಮಾಡಿದ್ವಿ ಸರ್, ನನ್ನ ಜಾಬ್ ಕಾರ್ಡ್ ಇಲ್ಲ ಅಂತ ಹೇಳಿ. ಹಾ ಸರ್. ಇದು ಇವತ್ತೇ ಮಾಡಿಕೊಟ್ಟಿದ್ದಾರೆ ಸರ್. ಇವತ್ತು ಮಾಡಿಕೊಟ್ಟಿದ್ದಾರೆ ಸರ್? ಇವತ್ತು ಮಾಡಿಕೊಟ್ಟಿದ್ದಾರೆ ಸರ್. ಲಾಸ್ಟ್ ಟೈಮ್ ಮಾಡಿದ್ರ ಕರೆ, ನೀವು ಲಾಸ್ಟ್ ಟೈಮ್ ಮಾಡಿದ್ರೆ ಕಾಣುತ್ತೆ. ಅದೇ ನಾವು ಪತ್ರ ಬರೆದು ಸೂಚಿಸಿದ್ವಿ, ಪೀಡಿಯವರಿಗೆ ಹೇಳಿದ್ವಿ. ಅದೇ ನಾವೇ ಮಾಡಿದ್ವಿ ಫೋನು. ಜಾಬ್ ಕಾರ್ಡ್ ಸಿಕ್ಕಿದೆ ಅಲ್ವಾ ನಿಮ್ಗೆ? ಸರಿ, ತುಂಬಾ ಸಂತೋಷ. ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಜಾಬ್ ಕಾರ್ಡ್ ಸಿಕ್ಕಿದೆ ಅಂದ್ರೆ ನಮಗೂ ಖುಷಿ ಆಯ್ತು. ಇವಾಗ ಮುಂದಿನದೆಲ್ಲ ಪ್ರೊಸೀಜರ್ ಗೊತ್ತಿದೆಯಲ್ಲ ಸರ್ ತಮಗೆ, ಫಾರ್ಮ್ 6 ಸಬ್ಮಿಷನ್ ಅದೆಲ್ಲ? ಈಗ ನಮ್ದು 9 ಎಕರೆ ಜಮೀನು ಇದೆ ಸರ್. ಹಾ ಹೇಳಿ ಸರ್. ಸರ್, ಅದರಲ್ಲಿ ನಾನು ಶ್ರೀಗಂಧ ಬೆಳೆಯಬಹುದು? ಯಾವುದು? ಶ್ರೀಗಂಧ ಮರಗಳು. ಹಾ, ಬಾವಿ ಕಟ್ಟಿ ಸರ್ ಇದಾರೆ ಸರ್, ಅವರೇ ಸೂಕ್ತ ವ್ಯಕ್ತಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡಿ. 4 ಎಕರೆ ಜಮೀನು ಅಂದ್ರೆ ನಿಮ್ದು ಜಮೀನು ಯಾವ ತರ ಇದೆ? ಸೌಳ್ ಇದೆಯಾ ಅಥವಾ ಕಪ್ಪ ಮಣ್ಣು ಕೆಂಪ ಮಣ್ಣು ಇದೆ? ಮಡ್ಡಿ ಮತ್ತು ಎರಿ ಇದೆ ಸರ್. ಹಾ, ಮಡ್ಡಿ ಮತ್ತು ಎರಿ ಇದ್ರೆ ಬೆಳಿಬಹುದು ಮರಿ. ಆದ್ರೆ ಮೊದಲ 1 ವರ್ಷದಲ್ಲಿ ಸ್ವಲ್ಪ ನೀರಿಗೆ ಹಾಕಬೇಕಾಗ್ತದೆ, ನಂತರ ನೀರು ಹಾಕೋದು ಬೇಕಾಗೋದಿಲ್ಲ, ಬೆಳಿಬಹುದು ಶ್ರೀಗಂಧ. ಈ ಶ್ರೀಗಂಧ ಬೆಳೆಯಕ್ಕೆ ಏನು ಅಭ್ಯಂತರ ಇಲ್ಲ ಈಗ? ಹಾ, ಶ್ರೀಗಂಧ ಬೆಳಿಲಿಕ್ಕೆ ಯಾವ್ದು ಅಭ್ಯಂತರ ಇಲ್ಲ. ನೀವೇ ಬೆಳೆದ್ ಬಿಟ್ಟು ನೀವೇ ನೇರವಾಗಿ ಮಾರಾಟ ಮಾಡಕ್ ಸರ್ಕಾರ ಅವಕಾಶ ಮಾಡಿಕೊಟ್ಟದೆ. ಈಗ ನಾವು ನರೇಗಾ ಯೋಜನೆಯಲ್ಲಿ 400 ಸಸಿಗೆ ಕೊಡ್ತೀವಿ ನಾವು. ಹಾ, 400 ಸಸಿ ಕೊಡ್ತೀವಿ. ನಮಸ್ಕಾರ ರೀ ಬಸವರಾಜ್. ಇಲ್ರಿ, ಫಸ್ಟ್ ಟೈಮ್ ಇದು ನನ್ನ ಚಿತ್ತಾಪುರ. ಏನಾದ್ರೂ ಪ್ರಶ್ನೆ ಇದೆ ಸರ್? ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್, ಇವಾಗ ಶ್ರೀಗಂಧದ ಬಗ್ಗೆನೆ ಇವರು ಪ್ರಶ್ನೆ ಕೇಳ್ತಾ ಇದ್ರು. ಅವ್ರು ವರ್ಷದ ಯಾವ ಸಂದರ್ಭದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಇಲಾಖೆಯನ್ನ, ಮಳೆಗಾಲದ ಆರಂಭದಲ್ಲ? ಜೂನ್ ತಿಂಗಳಲ್ಲಿ, ಜೂನ್ ಪ್ರಾರಂಭ ಆದ ತಕ್ಷಣ ಸಸಿಗಳು ಪಡೀಲಿಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ರೇಂಜ್ ಆಫೀಸರ್ಗಳಿಗೆ. ಈಗ ಒಂದ್ಸರ್ತಿ ಅವ್ರ ಸಸಿಗಳು ಪಡೆದುಕೊಂಡ ನಂತರ ಸರ್, ನೀವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀರಾ ಸರ್? ಯಾವ ರೀತಿ ಇದು ಅವರು ನೆಡ್ತಾ ಇದಾರೆ, ಅದನ್ನ ಸರಿಯಾದ ಪೋಷಣೆ ಮಾಡ್ತಾ ಇದಾರೋ ಇಲ್ವೋ, ಅವರಿಗೆ ಯಾವ ತರ ಸಸಿ ನೆಡಬೇಕು, ಏನ್ ಮಾಡಬೇಕು, ಎಷ್ಟು ಅಂತರದಲ್ಲಿ ನೆಡಬೇಕು ಅನ್ನೋದು ತಿಳಿಸ್ತಾರೆ. ಅದಕ್ಕೆ ಯಾವ ಸಸಿಗಳನ್ನು ಎಷ್ಟು ಅಂತರದಲ್ಲಿ ನೆಟ್ಟರೆ ಅದು ಮುಂದೆ ಚೆನ್ನಾಗಿ ಬೆಳೀತದೆ ಅನ್ನೋದು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಮೇಡಮ್, ಇವಾಗ ಚಿತ್ತಾಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ನರೇಗಾ ಯೋಜನೆ ಅನುಷ್ಠಾನದಲ್ಲಿ ಯಾವೆಲ್ಲ ಮೇಜರ್ ಸವಾಲುಗಳಿದೆ ಮೇಡಮ್? ಮೇಜರ್ ಸವಾಲುಗಳು ಅಂತಂದ್ರೆ, ಈಗ ಕೆಲವೊಂದ್ ಕಡೆ ಡೂಪ್ಲಿಕೇಟ್ ಜಾಬ್ ಕಾರ್ಡ್ಸ್ ಆಗಿದೆ, ಜಾಬ್ ಕಾರ್ಡ್ಸ್ ಡಿಲೇ ಆಗಿದೆ. ಎಲ್ಲರೂ ಸಮುದಾಯ ವರ್ಗಕ್ಕೆ ಕೊಡುವಂತ ಹೇಳ್ತಾರೆ, ಅದಕ್ಕಿಂತ ವೈಯಕ್ತಿಕ ಕಾಮಗಾರಿಗಳನ್ನ ತಗೊಂಡ್ರೆ ಅವರಿಗೂ ಅವರ ಆರ್ಥಿಕ ಪರಿಸ್ಥಿತಿಯ ಹೆಚ್ಚಿಂಗ್ ಮಾಡ್ಕೋಬಹುದು. ಸಮುದಾಯ ಸಮುದಾಯದ ಕೆಲಸ ಅಂದ್ರೆ ಯಾವೆಲ್ಲ ಕೆಲಸಗಳಾಗುತ್ತೆ ಮೇಡಮ್? ಸಮುದಾಯ ನಾಲ ಹೂಳೆತ್ತೋದು, ಕೆರೆ ಹೂಳೆತ್ತೋದು, ಆ ತರದ ಅವು ಎಲ್ಲ ಸಮುದಾಯ, ಮತ್ತೆ ಅವು ಎಲ್ಲ ಸಮುದಾಯ ಭವನ ಸಮುದಾಯ ವರ್ಕ್ ಆಗತ್ರಿ. ನಾವೇನ್ ಹೇಳ್ತೀವಿ, ವೈಯಕ್ತಿಕ ಕೆಲಸ ತಗೊಳ್ರಿ ಅಂತ. ಅಂದ್ರೆ ವೈಯಕ್ತಿಕ ಅಂತಂದ್ರೆ ಕುರಿ ಶೆಡ್, ದನ ಶೆಡ್, ಕೋಳಿ ಶೆಡ್, ಬದು ನಿರ್ಮಾಣ, ಕೃಷಿ ಹೊಂಡ, ಎರೆಹುಳ ಘಟಕ, ಬಚ್ಚಲು ಗುಂಡಿ, ಈ ತರ ತಗೊಂಡ್ರೆ ಆ ಅದ ನರೇಗಾ ಜಾಬ್ ಕಾರ್ಡ್ ದುಡ್ಡು ಬರುತ್ತ್ರಿ. ಮತ್ತೆ ಮಟೀರಿಯಲ್ ಆ ಒಂದು ಕೆಲಸಕ್ಕೆ ಏನು ಸಾಮಗ್ರಿ ವೆಚ್ಚ ಇರುತ್ತೋ ಆ ಸಾಮಗ್ರಿ ವೆಚ್ಚದ ದುಡ್ಡು ಅವರಿಗೆ ಫಲಾನುಭವಿಗೆ ಬರುತ್ತೆ, ವೈಯಕ್ತಿಕ ಫಲಾನುಭವಿಗೆ ಅದರ ಫೆಸಿಲಿಟಿ ಸಿಗುತ್ತೆ. ಈ ಮಟೀರಿಯಲ್ ಕಾಸ್ಟ್ ಎಷ್ಟು ಕೊಡ್ತೀರಾ ಮೇಡಮ್ ನೀವು? ಡಿಪೆಂಡ್ ಆನ್ ದ ವರ್ಕ್ಸ್. ಓಕೆ ಓಕೆ ಓಕೆ. ಇನ್ನೊಂದು ಕರೆ ಇದೆ ಮೇಡಮ್, ನೋಡೋಣ ಯಾರಂತ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು. ನನ್ನ ಹೆಸರು ನರೇಶ್ ರೆಡ್ಡಿ ಅಂತೇಳಿ ಸರ್, ಸೇಡಂ ತಾಲೂಕ ಗೌಡ್ನಳ್ಳಿಯಿಂದ ಮಾತಾಡ್ತಿದ್ದೀನಿ ಸರ್. ಯಾವ ತಾಲೂಕು ಸರ್? ಸೇಡಂ ತಾಲೂಕು ಸರ್. ಸೇಡಂ ತಾಲೂಕು, ಸೇಡಂ ತಾಲೂಕ ಗೌಡ್ನಳ್ಳಿಯಿಂದ ಮಾತಾಡ್ತಿದ್ದೀನಿ ಸರ್ ನಾನು. ಗೌಡ್ನಳ್ಳಿ, ತಮ್ಮ ನಂಬರ್ ಹೇಳಿ ಸರ್, ಮೊಬೈಲ್ ನಂಬರ್. 9 5 9 5 3 5 3 5 8 8 8 8 3 8 10 ಸರ್ ಲಾಸ್ಟ್. ಓಕೆ ಕೇಳಿ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ನಾನು ಚಿಕ್ಕದಾಗಿ ಮಾಹಿತಿ ಸರ್, ನಂದು ನನ್ನ ಜಾಬ್ ಕಾರ್ಡ್ ಆಗಿದೆ ಸರ್ ನಂದು. ಯಾವಾಗ ಆಗಿದೆ ಸರ್? ಸರ್ ನಮ್ದು ಬೆಂಟ್ನಾಳ್ ಪಂಚಾಯತ್ ಸರ್ ನಮ್ದು. ಓಕೆ ಸರ್, ಜಾಬ್ ಕಾರ್ಡ್ ನಂಬರ್ ಸರ್ ಮಾಡಿ ವೈಟ್ ಮಾಡಿ ಸರ್, ಅದಕ್ಕೆ ರಿನಿವಲ್ ಮಾಡ್ಬೇಕಂತ ರಿನಿವಲ್ ಅಂತ ಸರ್. ಅದು ಲೈಫ್ ಲಾಂಗ್ ಇರ್ತೈತ್ರಿ ಸರ್ ಜಾಬ್ ಕಾರ್ಡ್? ಅದೇ ಸರ್, ನಾನು ಡಿಸ್ಟ್ರಿಕ್ಟ್ ಸೆಕ್ಷನ್ ಸರ್ ನಾನು. ಹಾ ಸರ್, ನಮ್ಗೆ ಕೆಲಸ ನೀವು ಈಗ ವೈಯಕ್ತಿಕ ನಿಮ್ದು ಅದು ನಿಮ್ಮ ಅಭಿಪ್ರಾಯದ ಮೇಲೆ ಹೋಗುತ್ತೆ. ನೀವು ವೈಯಕ್ತಿಕ ಕೆಲಸ ತಗೋತಿರೋ ಅಥವಾ ಸಾಮುದಾಯಿಕ ಕೆಲಸ ತಗೋಳಕ್ ಇಷ್ಟಪಡ್ತೀರಂತ? ಮೇಡಮ್, ನಾವು ಅವ್ರು ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಮೇಡಮ್, ಹಾಗೇನಿಲ್ಲ. ಅದೇ ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಹೋಗಿ ಕೆಲಸ, ನಿಮ್ದು ಯಾವ ಪಂಚಾಯತಿ ಬರ್ತದ ಅಲ್ಲಿ ಹೋಗಿ ಪಿ ಡಿ ಓ ಕೇಳ್ರಿ. ಬೆನಿಕ್ನಳ್ಳಿ ಪಂಚಾಯತಿಗೆ ಹೋಗಿ ಮಾತಾಡಿ. ಹಾ ಕೊಡ್ತಾರೆ ಕೊಡ್ತಾರೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸಿದ್ದರಾಮ ಸರ್, ಈಗ ನರೇಗಾ ಸಂಬಂಧಪಟ್ಟಂಗೆ ತುಂಬಾ ಗೊಂದಲಗಳಿರುತ್ತೆ ಜನಸಾಮಾನ್ಯರಲ್ಲಿ, ಅವ್ರಿಗೇನಾದ್ರೂ ಸಹಾಯವಾಣಿ ಅಂತ ಇದೆಯಾ ಸರ್? ನಮ್ ಜಿಲ್ಲಾ ಪಂಚಾಯತಿಯಲ್ಲಿ ಸಹಾಯವಾಣಿ ಕೇಂದ್ರ ಅಂತ, ಸಹಾಯವಾಣಿ ಕೇಂದ್ರ ಇದೆ, ಉಚಿತ ಸಹಾಯವಾಣಿ ಕೇಂದ್ರ ಅಂತ ಮಾಡಿದ್ದೀವಿ. ಅಲ್ಲಿ ನಮ್ಮ ಎಂಪ್ಲಾಯ್ ಇರ್ತಾರೆ, ಯಾವೆಲ್ಲ ಕರೆಗಳು ಬರ್ತವೆ ರಿಜಿಸ್ಟರ್ ನಲ್ಲಿ ಎಂಟ್ರಿ ಮಾಡಿ ಅವರಿಗೆ ಇಮಿಡಿಯೇಟ್ಲಿ ಸಮಸ್ಯೆ ಪರಿಹಾರ ಮಾಡುವಂಗ ನಾವು ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್. ಸಮಯದ ಮಿತಿ ಇದೆಯಾ ಸರ್? ಸಮಯ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇರುತ್ತೆ ಸರ್. 7 ದಿವಸ ಇರುತ್ತೆ ಸರ್? 6 ದಿವಸ ಇರುತ್ತೆ, ಸಂಡೇ ಸಂಡೇ ಬಿಟ್ಟು, ಸಂಡೇ ಜನರಲ್ ಹಾಲಿಡೇ ಇವೆಲ್ಲ ಬಿಟ್ಟು. ಏನ್ ಸರ್ ಸಹಾಯವಾಣಿ ಸಂಖ್ಯೆ? ಸಹಾಯವಾಣಿ ಸಂಖ್ಯೆ ಅಂದ್ರೆ 1800 4250 4250 0078 0078. ಕನ್ನಡದಲ್ಲಿ ಒಂದ್ಸರ್ತಿ ನಾನು ಹೇಳ್ತೀನಿ ಸರ್, 1800 4250 0078. ಇನ್ನೊಂದು ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ, ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ನಾನು ಸರ್ ವಾಸುದೇವ್ ಪಾಟೀಲ್, ವೈಜಾಪುರ ಗ್ರಾಮ ಸೊಂಟನೂರು ಗ್ರಾಮ ಪಂಚಾಯತಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಕೇಳಿ ಸರ್ ಪ್ರಶ್ನೆ ಕೇಳಿ. ಸರ್ ನಮ್ದು ಕೊಟ್ಟಿಗೆ ಬಿದ್ದ ಸರ್, ಅತಿವೃಷ್ಟಿಯಿಂದ. ಅತಿವೃಷ್ಟಿಯಿಂದ ಸರ್ ಗ್ರಾಮ ಪಂಚಾಯತಿ ನಮ್ದು ಇವರು ಗ್ರಾಮ ಸೇವಕರಿಗೆಲ್ಲ ಹೇಳಿದೀವಿ, ಕೇಳಿದೀವಿ, ಏನು ಆಗ್ಲಿಲ್ಲ. ಇವನ್ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳಿದೀವಿ, ಪತ್ರ ಕೊಟ್ಟಿವಿ, ಏನೋ ಆಗ್ಲಿಲ್ಲ. ಅದು ತಿರುಗಿ ಕಟ್ಟಬೇಕು ಅಂತಂದ್ರೆ ಏನಾದ್ರೂ ಉದ್ಯೋಗ ಖಾತ್ರಿಯೊಳಗೆ ನಮಗೆ ಸಹಾಯ ಆಗ್ಬೋದಾ ಅಂತ. ಪಾಟೀಲ್ ಸರ್, ನಿಮ್ದು ಜಾಬ್ ಕಾರ್ಡ್ ಅದ ರೀ? ಇಲ್ಲ, ಜಾಬ್ ಕಾರ್ಡ್ ಇಲ್ಲ ಮೇಡಮ್. ಸರ್ ಜಾಬ್ ಕಾರ್ಡ್ ಇದ್ದವ್ರಿಗೆ ಅಷ್ಟೇ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್, ಉದ್ಯೋಗ ಖಾತ್ರಿಯಲ್ಲಿ. ಓಹೋ, ಅಂದ್ರೆ ನಮ್ದು ನಾವು ಜಾಬ್ ಕಾರ್ಡ್ ತಗೋಬೇಕು. ಹಾ ಸರ್, ನಾನು ರಿಟೈರ್ಡ್ ಗವರ್ಮೆಂಟ್ ಸರ್ವೆಂಟ್ ಮೇಡಮ್. ನಾನು ನಡೀತದೆ ಸರ್ ನಮ್ದು. ಅದ್ರ ಕಂಡೀಷನ್ಸ್ ಏನದ ಅಂತಂದ್ರೆ, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗಸ್ಥರ ಆಗಿರಬಾರ್ದು, ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು. ಅದು ನೌಕರಿ ಮುಗಿದ್ರೆ ನಂದು ನಡೀತದೆ. ನಡೀತದೆ ಸರ್, ತೊಂದರೆ ಇಲ್ಲ, ಮಾಡ್ಕೋಬಹುದು ನೀವು. ಮಾಡಿಸ್ಬೋದು ಸರ್. ಗ್ರಾಮ ಪಂಚಾಯತ್ ಹೋಗಿ ಮಾಡಿಸ್ಕೊರಿ ಸರ್. ಜಾಬ್ ಕಾರ್ಡ್ ಮಾಡಿದ ಮೇಲೆ ನಮ್ದೇನ್ ಅನುದಾನ ಕೊಡ್ತಾರ್ರಿ ಅಥವಾ ತಾವೇ ಮಾಡ್ತಾರ? ಇಲ್ಲಿ ಅನುದಾನ ಅಂದ್ರೆ ವೈಯಕ್ತಿಕ ಕಾಮಗಾರಿ ಅಂತ ಬರ್ತೈತ್ರಿ, ಅವರು ಒಂದು ಆಕ್ಷನ್ ಪ್ಲಾನ್ ಮಾಡ್ತಾರ, ಆ ಪ್ಲಾನ್ ಒಳಗೆ ನಿಮ್ದು ಕೆಲಸ ಇಡಬೇಕು, ದನ ಶೆಡ್ ಕಟ್ಕೊಡ್ತಾರ್ರಿ. ಜಾಬ್ ಕಾರ್ಡ್ ನಿಮ್ದೇ ಇರೋದ್ರಿಂದ ಒಂದ್ ದಿನಕ್ಕ 309 ರೂಪಾಯಿ ದಿನದ ಕೂಲಿನೂ ಕೊಡ್ತಾರ, ಮತ್ತ ಶೆಡ್ ನಿರ್ಮಾಣಕ್ಕ 60,000 ದುಡ್ಡು ಅದ, ಆ ಸಾಮಗ್ರಿ ವೆಚ್ಚನ ನಿಮ್ಮ ಅಕೌಂಟ್ಗೆ ಹಾಕ್ತಾರ. ಮೇಡಮ್, ಶೆಡ್ ಅಲ್ಲದು ಹಳೆ ಕಾಲದ ಮನಿ, ಸುಮಾರು 100-150 ವರ್ಷದ ಮನೆ ಅದ. ಅಲ್ಲಿ ಕೊಟ್ಟಿಗೆ ಅದ, ಕೊಟ್ಟಿಗೆ ಅಂದ್ರೆ ಅತಿವೃಷ್ಟಿಯಿಂದ ಬಿದ್ದೋಗ್ಯಾರಿ, ಮ್ಯಾಗಿಂದೆಲ್ಲ ಛತ್ ಅಂತೀವಲ್ಲ. ಒಂದ್ಸಲ ನೀವು ತಹಸೀಲ್ದಾರ್ ಅವ್ರ ಹತ್ರ ಅದನ್ನ ರಿಪೋರ್ಟ್ ಮಾಡಿಸಿ ಸರ್. ರಿಪೋರ್ಟ್ ಮಾಡ್ರಿ ತಹಸೀಲ್ದಾರ್ ಅವ್ರಿಗೆ ಮಾಡಿಸಿದ್ರಲ್ಲ, ಮನೆ ಬಿದ್ದಾಗ ಅದು ಮನೆ ದುಡ್ಡರ ಬರ್ತೈತ್ರಿ ನಿಮ್ಗೆ.